ಸ್ಥಾಯಿ ಸಮಿತಿಗಳಿಗೆ ಅಧ್ಯಕ್ಷ ಹಾಗೂ ಸದಸ್ಯರ ನೇಮಕ. ಬೆಂಗಳೂರಿನಲ್ಲಿ ನೂತನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಉದ್ಘಾಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಇಂದು ರಾತ್ರಿ 7:35. ಮ್ಯಾಚ್ ಹೋಯ್ತು, ಬೇಗ ರೀಚಾರ್ಜ್ ಮಾಡಿ. ಅರೆ ಕಾರ್ಡ್ ಡೀಟೇಲ್ ತುಂಬಿಸಿ. ಡೀಟೇಲ್ಸ್ ಯಾಕೆ ತೆಗ್ದೆ? ಪೇಮೆಂಟ್ ಯಾಕೆ ಮಾಡೋದು? ಟೋಕನೈಸ್ಡ್ ಕಾರ್ಡ್ ನಿಂದ. ಟೋಕನ್? ಹಾ, ಆನ್ಲೈನ್ ಪೇಮೆಂಟ್ ಗಾಗಿ RBI ತಂದಿದೆ ಟೋಕನೈಸೇಷನ್. ಒಂದ್ಸಾರಿ ಕಾರ್ಡ್ ಡೀಟೇಲ್ಸ್ OTP CVV ಹಾಕಿ ಟೋಕನ್ ಜನರೇಟ್ ಮಾಡಿ ಕಾರ್ಡ್ ಸುರಕ್ಷಿತ. ಪದೇ ಪದೇ ಡೀಟೇಲ್ಸ್ ಹಾಕೋ ಜಂಜಾಟ ಇಲ್ಲ. ಅದೇ ಸೌಲಭ್ಯ, ಅದಕ್ಕೆ ಸುರಕ್ಷೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಮೈಸೂರು FM 100.6, ಸಮಯ 6:50. ಕೃಷಿ ರಂಗ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇಂದು ನಾವು ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮವನ್ನು ನಾವು ಕೇಳಬಹುದು. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್ ಇದ್ದಾರೆ. ಅದಾದ ನಂತರ ನಾವು ಕೃಷಿ ಲೋಕ ಕೇಳೋಣ. ಇನ್ನು ಕೊನೆಯದಾಗಿ ಕೃಷಿ ದರ್ಪಣ. ವಾರದ ಕೃಷಿರಂಗ ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಇದೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಬನ್ನಿ ಮೊದಲಿಗೆ ಕೇಳೋಣ ತೋರಣ ಹೂರಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ತಂದನ್ನ ತಾನ ತಂದನಾನ ತಾನ ತಂದನ್ನ ತಂದನ ತಾನ ತಂದನಾನ ತಾನ ಕೇಳು ಕೇಳು ನನ್ನ ತಂಗಿ ಬುತ್ತನಳ್ಳಿ ಮಾರಮ್ಮ, ನಿನ್ನ ಭಾವನಾದ ನಂಜುಂಡೇಶ್ವರ ಹೋಗಿ 3 ತಿಂಗಳಾಯ್ತಲ್ಲವ್ವ. ಅವನು ಹೋದಾಗಿನಿಂದ ನನ್ನ ಕಂದ, ನನ್ನ ಜನ್ಮ ಕನ್ನ ನಿದ್ದೆ ನೀರು ಒಂದು ಸೇರಿಲ್ಲ. ನೆತ್ತಿ ಮೇಲೆ ನೆರೆ ಬಂದಿರುವಂಥ ಮುದಿ ನನ್ನ ಸವತಿ ಒಲ್ದ್ಕೊಂಡು ಕುಂತವನಲ್ಲ. ಅವನಿಗಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಚುಚ್ಚಬಾರ, ನಾಕಾರ ಜ್ವರ ಬಂದು ನರಳಾಡಿ ಸಾಯಬಾರ್ದ, ಕಳ್ಳ ಅವನೈಸ ತೊಡಿಯ ಬರನಿಲ್ಲ ತಂಗ್ಯಮ್ಮ. ತಂದನ್ನ ತಾನ ತಂದನ್ನ ತಾನ ತಂದನಾನ ತಾನ. ಕಮಲಕ್ಕ, ಓ ಜಯಣ್ಣ, ಯಾರಿಗೋ ಬೈತಾ ಕೂತ ಚಂದ್ರಣ್ಣ ಚೇಳ್ಕುಟುಕ್ಲಿ ಅಂತ ಏನೇನೋ ಅಂತ ಅನ್ಕೊಂಡು ಹೇಳಲಿಲ್ಲ ತಾನೇ ನೀನು. ಬೈದು ನಾನು ಬದುಕೋದು ಉಂಟ ಕಮಲಕ್ಕಂಗ ಅಂದು ನಾನು ಉಳ್ಕೊಳ್ಳೋದು ಉಂಟ. ಸರಿ, ಯಾರಿಗಂತಿದ್ದಣ್ಣ ಕವ್ವ? ಅದ್ಯಾಕೆ ಅಪೂರ್ವ ಕೇಳ್ದ ಏನೀ ಈ ಆಡ? ಅಲ್ಲ ಕವ್ವ, ನಂಜುಂಡೇಶ್ವರನ್ನ ಆಯ್ತಾ ನಮ್ ಚಾಮುಂಡವ್ವ ಬೊಯ್ಕಂಡು ತಮ್ ತಂಗಿ ಉತ್ನಳ್ಳಿ ಮಾರವಿಲ್ವಾ ಅವಳಗ ಹೋಗಿ ಇದಾಗ ನೋಡ್ಕೆಂಬ್ತಾವ್ ನಾನು ಪದ ಹೇಳಿದ್ರ ಅವ್ನು ನಾನು ಆಡ್ದಮ್ಮ ಕೆಂಬ್ತೀರಮ್ಮು ಜಯಣ್ಣ. ಅಂದ್ರೆ ನೀನು ಆಡಲ್ಲಿ ಸಾಪ ಹಾಕಿರೋ ಘಾಟಂಗ್ ಅದೇ ಬಿಡು, ಸಾಪ ನಿನಗ ಹಾಕಿರೋದು ನಮ್ ಚಾಮುಂಡವ್ವ ಅವ್ ಗಾಂಡಂಗ್ ಹಾಕೊಂಡಿರೋದು ಕಣ. ಅದೇ ಉತ್ನಳ್ಳಿ ಮಾರಮ್ಮ ಹೋಗಿ ಕರ್ಕಂಬ ಅಂತ ಅನ್ಕೊಂಡು ಚಾಮುಂಡವ್ವ ಉತ್ನಳ್ಳಿ ಮಾರಮ್ಮಂಗ್ ಹೇಳುದು ಆ ಪದ. ಅಣ್ಣ ಹೇಳಪ್ಪ, ನೆನ್ನೆ ಯಾರೋ ನಂಟ್ರು ಕರ್ಕ ಹೋಗಿದ್ರು ಕಣ ಮೈಸೂರ್ಗ. ಏನು ಪಕ್ಷಕಪ್ಪ? ಅಲ್ಲ, ಬಲ್ಲಿ ಅಂತ ಕರ್ಕ ಹೋದ್ರು, ರಾತ್ರಿ ಆಗ್ಬಿಡ್ತು ಬರುವಾಗ ವಾಪಸ್ಸು, ಆಗ್ಲೇ ಲೇಟ್ ಎಲ್ಲ ಹಚ್ಕೋಬಿಟ್ಟವ್ರಲ್ಲ ಅಣ್ಣ ಮೈಸೂರ್ನಾಗೆ ಬುಡಪ್ಪ ನಾನು ಹೋಗಿದ್ದೆ ಕಣ. ಅದೇನು ದಸರಾ ಶುರು ಆಯ್ತದಲ್ಲ ಅದಕ್ಕೆ ಹಚ್ಚಿರೋದು ಮತ್ತಿನ್ಯಾತಕ್ಕಪ್ಪ. ಅದೇನೋ ಅಲ್ಲೆಲ್ಲೋ ಗಂಗೋತ್ರಿ ಐತಲ್ಲ ಅಲ್ಲೆಲ್ಲ ಡ್ಯಾನ್ಸ್ ಎಲ್ಲ ನಡೀತಾ ಇದೆ ಕಣ್ಣಣ್ಣ. ಅಯ್ಯ ಡಬಾ ಡಬಾ ಡಬಾ ಅಂತ ಸೌಂಡ ಬತಾ ಇತ್ತು. ನಾನು ನನ್ನ ಅಂಟನ್ ಕೇಳ್ದೆ ಒಸಿ ನೋಡ್ಕೊಂಬರ ನಡಿಲ್ಲ ಅಂತ. ಜಯಣ್ಣ ಸುಮ್ಕಿರು ದಸರಾಕ್ಕೆ ಬರುವಂತೆ ಅಂತ ಹೇಳ್ಬಿಡದೆ ನೋಡು ತಪ್ಪಿಸ್ಬಿಟ್ಟ ಅಣ್ಣ. ನೈಟ್ಗಳು ಏನ್ ಚಂದಾಗಿದಾವ್ ಗೊತ್ತಾ ಬಿಡಪ್ಪ. ಒಂಥರ ನಮ್ಮ ಮೈಸೂರು ಅದೇನೋ ಹೇಳ್ತಾರಲ್ಲಪ್ಪ ಇಂದ್ರಲೋಕ ಇಂದ್ರಲೋಕ ಕಂಡಂಗ್ ಕಂಡದಂತೆ. ಅದೀಗ ನೋಡವ್ವ ಕಮಲಕ್ಕ ಮ್ಯಾಕಿಂದ ಅದ್ ಯಾವ್ದ ಕ್ಯಾಮ್ರಾ ಬಿಟ್ಟು ಇಡೀ ಮೈಸೂರ್ನೆ ತೋರಿಸ್ತಾರ ಕಪ್ಪೋಯ್ ಡ್ರೋನು. ಡ್ರೋನು ಅಂದಾರವ್ವ ಅದ ಇದ್ರ ಮ್ಯಾಕ್ ನಾವ್ ಕುಂತ್ಕೊಂಡು ಹೋಗಕ್ ಹಾಕಿಲ್ವ ತುಂಬಾ ಚಿಕ್ಕದದು. ಅಯ್ಯೋ ಅಪ್ಪ ಅದೇನೋ ಇದ್ ಮಾಡ್ತಾರಂತಲ್ಲ ಹೆಲಿಕಾಪ್ಟರ್ ಅದ್ರಲ್ಲಿ ಕೂತ್ಕೊಂಡು ಮೈಸೂರ್ ನೋಡಬಹುದಂತೆ. ಬಿಡು ಜಯಣ್ಣ ದುಡ್ಡು ಹಂಚ್ಕೊಂಡನ ಕರ್ಕೊಂಡ್ ಹೋಯ್ತಾನೆ ಮೂರು ಜನ ಹೋಗೋಣ ನಿಮ್ ನಿಮ್ ದುಡ್ಡು ನೀವು ಕೊಡಿ ಅಷ್ಟೇ. ಬುಡಪ್ಪನ ಹೇಳ್ತಿದ ಕೊಡ್ತೀನಿ ಗೊತ್ತಿತ್ತು ಕಣ್ ಬಿಡು ಆಯ್ತಾ. ಈಗ ಬುಡಪ್ಪ ನೀನ ದುಡ್ಡಿಗಿಂತ ಏನು ಇದಾದೆ ಯುವ ಸಂಭ್ರಮ ಅಂತ ಹೇಳ್ತಿದ್ಯಲ್ಲ ನಾನು ರಸ್ತೆ ಗುಂಟ ಹೋಯ್ತಿರ್ಬೇಕಾರೆ ಏನ್ ಡಬ ಡಬ ಡಬ ಡಬ ಡಬ ಅಂತ ಏನು ಆ ಪಾಟಿ ಸೌಂಡು ಬತ್ತಾದೆ ನನಗ ಹಂಗೆ ಆರ್ಟು ಆರ್ಟು ಎಲ್ಲಿ ಇಡ್ಕೊಂಬಿಟ್ಟದೋ ಅಂತ ನಾನು ಏಯ್ ಬೇಗ ಬೇಗ ನಡಿಯಪ್ಪ ಹೊಸಿಯ ಬಿರ್ಬಿರ್ ನಡಿ ಅಂತ ಅನ್ಕೊಂಡು ಈ ಸ್ಕೂಟರ್ ಮ್ಯಾಕೆ ನಾನು ಓಟೋದಿ. ಅಯ್ಯಯ್ಯಪ್ಪ ಅಲ್ಲ ಕಪ್ಪ ಏನಾದ್ರೂ ಈ ನಮ್ಮ ಆರ್ಟು ನಿಂತ್ಕಿಂತ ಹೋಗ್ಬಿಟ್ರೆ ಹೆಂಗ ಜಯಣ್ಣ ಅದು ಏನು ನಿಂತೋಗಲ್ಲ ಬಿಡು. ಯುವ ಸಂಭ್ರಮ ಅನ್ನೋದ್ ಯಾಕೆ ಹೇಳು ಯುವ ಅಂದ್ರೆ ಅಲ್ಲೆಲ್ಲ ಚಿಕ್ಕ ಪುಟ್ಟವ್ರು ಇರ್ತಾರೆ ಅಂದ್ರೆ ನಮ್ಮಂತವ್ರು ಹೋಗ್ಬಾರ್ದವ್ವ ಬೇಕಾದ್ರೂ ಹೋಗು ಅಂದ್ರೆ ಹಾಲ್ಟ್ ಗಟ್ಟಿಯಾಗಿದ್ರೆ. ನಾನು ಅದನ್ನೇ ಹೇಳ್ತಿರೋದು ಅದೇ ಗಟ್ಟಿಗಿರ್ತದೆ ಜಯಣ್ಣ ಅದೇನು ಅದೇನೋ ಅದಕ್ಕೂ ಒಂದ್ ದಿನ ಇದ್ದದಂತಲ್ಲಪ್ಪ ಆರಟ್ಗುವೆ ನೀನು ಎಲ್ಲದಕ್ಕೂ ಒಂದೊಂದ್ ದಿನ ಅದೇ ಹೃದಯಕ್ಕೂ ಒಂದ್ ದಿನ ಅದೇ ಹುಟ್ಟದಾಗಿಂದ ಹಿಡಿದು ಸಾಯೋವರೆಗೂ ಮನಸ್ಸಿನ ದೇಹದಾಗೆ ಬಡ್ಕತ್ಲೆ ಇರ್ತದೆ. ಏನು ಹೃದಯ ಸರಿಯಾಗಿ ನಿಮ್ಸಕ್ಕೆ ಇಷ್ಟೇ ಸರಿ ಬಡ್ಕಬೇಕು ಅಂತ ಇರ್ಬೇಕು. ನೋಡ್ದ ಚೆನ್ನಾಗಿ ತಿಳ್ಕೊಂಡ ರೈಲ್ ಏನಂತದ ಹೇಳು ರೈಲು ಹೆಂಗಂದದು ರೈಲು ಗೊತ್ತಿಲ್ವಪ್ಪ ಚೆನ್ನಾಗಿ ಹೇಳ್ತಾನೆ ಇದ್ರ ಶಿಶು ವಿಹಾರದಲ್ಲಿ ಚೆನ್ನಾಗಿ ಹೇಳ್ಕೊಟ್ಟವ್ರೆ ಅಲ್ವಾಪ್ಪ. ನಮ್ಗ ಈ ಮೇಷ್ಟ್ರುಗಳಿದ್ರಲ್ಲಪ್ಪ ಅವ್ರೇ ಆಕ್ಟಿಂಗ ಮಾಡ್ಕೊಂಡು ಹೇಳ್ಕೊಳ್ಳೋರು ಆ ರೈಲು ವೈಕರ ಹೋತರದ ಹೆಂಗ ಅನ್ಬಿಟ್ಟು ಕೂ ಅನ್ಬಿಟ್ಟು ಹೇಳ್ಕೊಡ್ತಿರ್ಲಿಲ್ವ ಜಯಣ್ಣ. ನೀನ್ ಮತ್ತೆ ಆಬ್ಸೆಂಟ್ ಆಗ್ಬಿಟ್ಟಿದೆ ಬಿಡು ಬಂದಿರ್ಲಿಲ್ಲ ರೈಲ್ ಆಟವೇ ಆಡ್ತಿರ್ಲಿಲ್ವೇ ಮುಂದ್ಗಡೆ ನಿಂತ್ಕೊಬಿಟ್ಟು ಕೂ ಅಂದ್ರೆ ಹಿಂದ್ಗಡೆ ಚಳ್ನ ಇಟ್ಕೊಂಡು ಹಿಂದ್ಗಡೆಯಿಂದ ಓಡೋಗೋದು ಇಲ್ವಾ. ಈಗ ಆಲ್ಟಿಗ್ ಬಂತಲ್ವಾ ಈಗ ದೇಹದಲ್ಲಿ ಬೋ ಮುಖ್ಯವಾದ ಅಂಗದಲ್ಲಿ ಹೃದಯನೂ ಒಂದು. ಆದ್ರೆ ಇವತ್ ಏನಾಗ್ಬಿಟ್ಟದೆ ಯಾರೋ ಒಬ್ರು ಪುಣ್ಯಾತ್ಮರು ಚಂದಾಗಿ ಹೇಳ್ತಿದ್ರು ಡಾಕ್ಟ್ರು ಅವ್ರು ಏನ ಹೇಳಿದ್ರು ಗೊತ್ತಾ ಹಿಂದಿನ ಕಾಲದಾಗೆ ವಯಸ್ಸಾದವ್ರನ್ನ ಮಕ್ಕಳು ಕೈ ಹಿಡ್ಕೊಂಡು ಕರ್ಕ ಬತ್ತಿದ್ರಂತೆ. ನಮ್ಮ ಅಪ್ಪಗೆ ಹೃದಯದ ಸಮಸ್ಯೆ ಅದೆ ಬಿ ಪಿ ಬಂದ್ಬಿಟ್ಟದೆ ನೋಡಿ ಅಂತ. ಈಗ ಉಲ್ಟಾ ಆಗ್ಬಿಟ್ಟದಂತೆ ಸಣ್ಣ ಮಕ್ಕಳನ್ನ ಅವ್ರ ಅಪ್ಪ ಅವ ಕರ್ಕ ಬತ್ತಾರಂತೆ ನಮ್ಮ ಮೈಕಂಗೆ ಹೃದಯದ ಸಮಸ್ಯೆ ಆಗ್ಬಿಟ್ಟದೆ ಅಂತ. ಅಂದ್ರೆ ಯುವಕರಲ್ಲಿ ಇವತ್ತು ಆಲ್ಟಿನ್ ಸಮಸ್ಯೆ ಆಯ್ತಾದಂತೆ. ಅಯ್ಯೋ ನಾನ್ ಕೇಳ್ದೆ ಯಾವ ಪಾಟಿ ಜನ ಸತ್ತೊಂಟೋಯ್ತವ್ರಂತೆ ಗೊತ್ತಾ ಯುವಕರು 20 ವಯಸ್ಸು 30 ವಯಸ್ಸು ಒಳಗೆ ಅದೇನವ ಸಣ್ಣದು ಪರದೆಯ ತೊಡೆ ಮೇಲೆ ಇಟ್ಕೊಂಡ್ ಕುಟ್ಕೊಂಡ್ ಕುಂತಿರ್ತಾವಲ್ಲ ವೈಕ್ಳು ನಾನು ನೋಡ್ದೆ ಅದೆಂತದ ಹೇಳ್ತಾರಂತಲ್ವ ಅದಕ್ಕ ಏನದು ಏನೋ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಅಂದ್ರೆ ಆ ಟೆನ್ಷನ್ ಆಗಿ ಕೆಲ್ಸ ಟೆನ್ಷನ್ ಆಮೇಕಿಂದ ಸಂಪಾದನೆ ಮಾಡ್ಬೇಕು ಅನ್ನೋ ಟೆನ್ಷನ್ ಎಲ್ಲಾ ತರ ಟೆನ್ಷನ್ ಆಗಿ ಸರಿಯಾಗಿ ಆಹಾರವ ತಿಂದೆ ಎಂತೆಂತದೋ ತಿನ್ಕೊಂಡು ಸರಿಯಾಗಿ ನಿದ್ದೆಯ ಮಾಡಿದೆ ದೇಹದಾಗೆ ಕೊಬ್ಬು ಶೇಖರಣೆ ಆಗಿ ಹೃದಯ ಇಂದೆಲ್ಲ ಅಟ್ಯಾಕು ಅಂತ ಆಗದಲ್ಲ ಏನಣ್ಣ ಆಲ್ಟ್ ಅಟ್ಯಾಕು. ಈಗ ಒಂದೇ ಕಿತ ನಿಂತೋಯ್ತದಂತೆ ಹೃದಯ, ಒಂದ್ಸರಿ ಹೊಡೆದ್ರೆ ಮುಗ್ದೋಯ್ತು ಕುರ್ತೇಟು ಕೈ, ಏನೋ ಹೇಳ್ತಾರಂತಲ್ಲಪ್ಪ ಅದಕ್ಕೆ ಅದೇನವ ಕಾರ್ಡಿಯಾಕ್ ಅರೆಸ್ಟ್ ಅಂತ. ಒಂದ್ಸರಿ ಹೊಡೆದ್ಮೇಲೆ ಪಟ್ ಬಿದ್ಕತ್ತಾರ ಅದೇ ಅಲ್ಲ, ಅದಾಗ್ಬಿಟ್ರೆ ನಿನಗೆ ಬದುಕ ಸುಖ ಆಗುದಿಲ್ಲ. ಅಟ್ಯಾಕ್ ಆದ್ರೆ ಹಿಂದಿನ ಕಾಲದಾಗ ಸಿನಿಮಾದಾಗೆ ಎದೆಯ ಇಡ್ಕೊಂಡು ಮುಖಾನ ಕಿವುಚ್ಕೊಂಡ್ ದಬಾಕೊಂಡ್ ಬಿಡೋರಲ್ಲ, ಆತರ ಬಿದ್ರೆ ಒತ್ಕೊ ಹೋದ್ರೆ ತಕ್ಷಣ ಅದೇನೋ ಆಪ್ಲೇಸ್ ಅನ್ನೋ ಏನೋ ಮಾಡ್ಬಿಟ್ಟು ಬದುಕಿಸ್ತಿದ್ರು. ಈಗ ಹಂಗಿಲ್ಲ, ಬಿದ್ರೆ ಬಿದ್ದ ಒಂಟೆ ಹೋದ ಬಿಡಪ್ಪ ಹಂಗೆ. ಅದಕ್ಕೆ ಡಾಕ್ಟರ್ ಏನ್ ಹೇಳ್ತಾರೆ, ಹೃದಯದ ಆರೋಗ್ಯವ ಸಂದ ಮಾಡಿಕೋಬೇಕು ಅಂದ್ರೆ ವ್ಯಾಯಾಮ ಮಾಡ್ಬೇಕು ಅಂದ್ರೆ ಪ್ರತಿ ದಿವಸ 45 ನಿಮಿಷ ನಡಿಬೇಕಂತೆ. ನಡಿಯೋದ್ ಹೆಂಗೆ, ನೆಂಟ್ರ ಜೊತೆ ಸ್ನೇಹಿತರ ಜೊತೆ ಮಾತಾಡ್ಕೊಂಡ್ ನಡಿಯೋದಲ್ಲ, ಮೈ ಬೆವರಂಗ್ ನಡಿಬೇಕು ಅಂದ್ರ ಮೈ ಬೆವರಕ್ ಶುರು ಆಯ್ತದಲ್ಲ ಅಲ್ಲಿಂದ 1/2 ಗಂಟೆ ನಡಿಬೇಕಂತೆ. ಅರಿತಿರ್ಬೇಕು ಅಲ್ಲ ಕಣ್ಣಣ್ಣು, ಸುಮಾರು ಜನ ಏನ್ ಮಾಡ್ತಾರ ಗೊತ್ತಾ, ಬೆವರದು ಸಾಕೊಂಡ್ ಮನೆ ಬಂದ್ಬಿಡ್ತಾರೆ. ಹಂಗಲ್ಲ, ಬೆವರಕ್ ಶುರು ಆಯ್ತು ಅಂದ್ರೆ ಆಗ ಆರಂಭ ಆಯ್ತು ಅಂತ. ವಾಮಪ್ಪು ಅಲ್ಲಿವರೆಗೂ ವಾಮಪ್ಪು, ಆಮ್ಯಾಕಿಂದ ಆಲ್ಟಪ್ಪು, ಆಲ್ಟು ಚಂದ ಕೆಲಸ ಮಾಡಕ್ಕೆ ನಡಿಬೇಕು. ಆಮೇಲೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು, ತಿಂಡಿ ಮಾಡಬೇಕು. ಜಯಣ್ಣ, ನೀನು ಈ ನಡ್ಕೊಂಡು ಹೋಗೋದು ಅನ್ನೋದಕ್ಕ, ನಾನು ಸಿಟಿದಕ್ಕೆ ಹೋಯ್ತಿತ್ತೀನಲ್ಲ, ನಾನು ನಮ್ಮ ನೆಂಟ್ರಿಸ್ಟ್ ಇದಾರಲ್ಲವ, ಅಲ್ಲಿ ದೊಡ್ಡ ದೊಡ್ಡ ಪಾರ್ಕ್ಗಳವ, ನಡೆದಾಡಕಿಯೇ ಆತ ಆ ನಡೆಯಕ್ಕೆ ಅಂತ ಬಂದವರು ಒಂದ್ 5 ನಿಮಿಷ ನಡೀತಾರೆ ಕಂಚಯ್ಯಣ್ಣ, ಕುಂತ್ಕೊಂಡ್ಬಿಡ್ತಾರೆ ಆ ಬೆಂಚ್ ಕಲ್ ಮೇಲೆ. ಆಚೆ ಎಲ್ಲ ಮಾರ್ತಾ ಇರ್ತಾರೆ ಇಡ್ಲಿ ವಡೆ ಕಾಫಿ ಟೀ, ಅಲ್ಲಿ ನಡೆಯೋದು, ಇಲ್ಲಿ ಬಂದು ಚೆನ್ನಾಗಿ ತಿಂದ್ಬಿಡ್ಲಿಕ್ಕವ ಕಷ್ಟ ಸುಖ ಎಲ್ಲ ಮಾತಾಡ್ತಾ ಕುಂತ್ಕೊಂಡ್ಬಿಡ್ತಾರೆ. ಪಾರ್ಕಿನ ಪಕ್ಕನು ಚಂದಾಗಿರೋದು ಒಂದು ಹೋಟ್ಲ್ ಇರ್ತೈತೆ, ಅಲ್ಲಿ ಕರಗ್ಸೋದು, ಇಲ್ಲಿ ತುಮಕ ಹೊಂಟೋಗುತ್ತೆ. ನೋಡಪ್ಪ ಹಿಂಗ ಮಾಡಬಾರ್ದು, ಆರೋಗ್ಯ ಅನ್ನೋದು ಮುಖ್ಯ ಅಲ್ವಯ್ಯ. ನಮ್ ಜೀವ ಚೆನ್ನಾಗಿದ್ರೆ ನಮ್ ನಾಳೆ ನೋಡಕ್ ಸಾಧ್ಯ ಅಲ್ವಯ್ಯ. ಆಮೇಲೆ ಪರೀಕ್ಷೆಯ ಮಾಡಿಸ್ಕೋಬೇಕು ಕಣಣ್ಣ, ಭಯ ಪಡಬಾರ್ದು. 40 ವರ್ಷ ಆದ್ಮ್ಯಾಕೆ ಹೃದಯ ಹೆಂಗೈತೆ, ಮೂತ್ರಪಿಂಡ ಹೆಂಗೈತೆ, ಶ್ವಾಸಕೋಶ ಹೆಂಗೈತೆ, ದೇಹದ ಎಲ್ಲಾ ಅಂಗಾಂಗಗಳನ್ನ ಒಂದ್ಸರಿ ಪರೀಕ್ಷೆ ಮಾಡಿ. ಬೆಳಗ್ಗೆ ತಾನೆ ಅದೆಲ್ಲ ನೋಡ್ತಿದ್ದೆ ಕಂಚಯ್ಯಣ್ಣ, ಮೊಬೈಲ್ ನಾಗ ಬಂದಿತ್ತು. ಅದು ದೊಡ್ಡ ಡಾಕ್ಟ್ರು ಕಯ್ಯ, ಅವರು ಅದೇ ಆರ್2 ಅವರು ಹೇಳವ್ರೆ ಏನು ಅಂತಂದ್ರೆ, 35 ವರ್ಷ ದಾಟದ ಗಂಡಸರು, 45 ವರ್ಷ ದಾಟದ ಹೆಂಗಸರು, ಅವರು ಅದೇನಂತಾರಲ್ಲಪ್ಪ ಕಡ್ಡಾಯ ಹಂಗ ಪರೀಕ್ಷೆ ಮಾಡಿಸ್ಕೋಬೇಕು ದೇವಾ ಏನಾದ್ರೂ ಇರ್ಲಿ. ಅದಕ್ಕೆ ಅದೇನೋ ಹೇಳ್ತಾರಲ್ಲಪ್ಪ ಚಿಕಿತ್ಸೆ ಟ್ರೀಟ್ಮೆಂಟು ಅದ ಕೊಟ್ಟರಂತೆ ಅವರು. ಅದಕ್ಕೆ ನಾವೇನ್ ಮಾಡಿದ್ರೆ ನನಗೆ ತೋರಿಸ್ಬಿಟ್ರೆ ಡಾಕ್ಟರ್ಗೆ ಏನಾದ್ರು ಹೇಳ್ಬಿಟ್ರೆ, ನನಗೆ ಈ ಕಾಯಿಲೆ ಇದ್ದದ ಅಂತ ಅನ್ಬಿಟ್ಟು ಕೊರಗ್ಬಿಟ್ರೆ ನಾನ್ ಸತ್ತೋಗ್ಬಿಟ್ರೆ ಬೇಗ ಅಣ್ಣ. ಭಯಕಪ್ಪ, ಆ ಭಯ ಪಡಬಾರ್ದು ಅಲ್ವಾ ಜಯಣ್ಣ. ಅದಕ್ಕೆ ಡಾಕ್ಟರ್ಗಳು ಹೇಳ್ತಾರೆ, ತುಂಬಾ ಜನರಿಗೆ ಈ ಬಿಳಿ ಕೋಟ್ ನೋಡಿದ್ರೆ ಭಯ ಆಯ್ತದಂತೆ. ಈ ಡಾಕ್ಟರ್ಗಳು ಬಿಳಿ ಕೋಟ್ ಹಾಕೊಂಬರಕ್ಕಿಲ್ವೇ, ಅದಕ್ಕೆ ಭಯ ಆಗೋಗ್ಬಿಟ್ಟು ತುಂಬಾ ಜನ ಡಾಕ್ಟರ್ ತವಕೆ ಹೋಗುದಿಲ್ಲ, ಚೂಜಿಯ ಇಡ್ಕೊ ಬಂದ್ಬಿಟ್ರಂತು. ನಮ್ಮ ಅತ್ತೆ ಒಬ್ಳು ಇದ್ಲುಕಪ್ಪ, ಜೀವಮಾನ್ದಾಗೆ ಇಲ್ಲ, ಜೀವಮಾನ್ದಾಗೆ ಇಂಗ್ಲೇಸ್ ಅಂತ ತಗೊಂಡಿರ್ಲಿಲ್ಲ. ಒಂದ್ ಕಿತ ಡಾಕ್ಟರ್ ಕೊಡ್ಲೇಬೇಕು ಅಂದ್ರು, ಅದೇ ಇದ ಕೋವಿಡ್ದು ಇಂಗ್ಲೇಸ್ ಅನ್ನು 8 ಜನ ಇಡ್ಕೊಂಡಿದೀವಿ ಅವಳ ಇಂಗ್ಲೇಸ್ ಅಂತ ತಕೊಳಕ್ಕೆ. ಬಾಯ ಒಬ್ರು ಬಾಯಿ ಕಿಗಿರಿಚ್ಕೊಳಕ್ ಶುರು ಮಾಡ್ಬಿಟ್ರೆ ಡಾಕ್ಟ್ರೆ ಎದ್ರಕೋ ಬಿಡ್ಬೇಕು. ಅದಕ್ಕೆ ಬಾಯಿ ಒಬ್ರು ಇಡ್ಕೊಂಡು ಕೈ ಕಾಲು ತಲೆ ಎಲ್ಲ ಇಡ್ಕೊಂಡು ಇಂಗ್ಲೇಸ್ ಅನ್ನು ಕೊಡ್ಸೋ ಹೊತ್ಗೆ ಎಲ್ಲಾರ್ಗು ಸಾಕಾಗೋಯ್ತು. ಒಂದೊಂದ್ ಭಾಗವ ಇಡ್ಕೊಳಕ 8 ಜನ ಸರಿಯಾಗಿದ್ರಿ. ಚುಚ್ಚಿದ್ಮೇಲೆ ಆ ಇಡ್ಕೊಂಡವ್ರ ಅಷ್ಟು ಜನಕ್ಕೂ ನೀರು ನಿವಾಳಿಸ್ಬಿಟ್ಲು, ಮಖದ ನೀರ್ ಬರೋ ಹಂಗೆ. ಡಾಕ್ಟರ್ ಒಬ್ಬನ್ ಬಿಟ್ಬಿಟ್ಟು ಯಾಕೆ ಕೇಳಿಯ ಓಲಿ ಹಂಗೆ ಈಗ ಎದರ್ಕೋಬಾರ್ದು ಯಾತ್ಕು. ಓಲಿ ನಿಮ್ಮ ಅತ್ತ ಇಂಗ್ಲಿಷ್ ಅನ್ನ ತಕ್ಕಂದ ಮೇಲೆ ಚೆನ್ನಾಗಿದ್ಲಪ್ಪ. ಒಂದ್ ಕಿತ ತಕೊಂಡ್ಲು, 7ನೇ ಕಿತಾನು ತಕೋಬೇಕು ಅಂತ ಆಯ್ತಲ್ಲ, ಅವಳು ನಿಡ್ಕೊಂಡಿದ್ದು 8 ಜನ ನಾವು ಬರೋದಿಲ್ಲ ಅಂದ್ರು. ಇನ್ಯಾರನ ಕರ್ಕ ಹೋಗಿ ಎಣ್ಣೆ ಕಿತನ ಕೊಡಿಸ್ತಾರ ಪೈಲ್ವಾನ್ರಗಳನ್ನ. ಏನೋ ಆತ್ ಬಿಡು, ಬೋಲಿ ಬಿಡು, ವಯೋ ಸಹಜ ಇದಾಯ್ತು. ಈಗ ಜಯಣ್ಣ, ನಾನು ಇದು ನಮ್ಮ ಇಸ್ಕೂಲ್ ದಿಕ್ನಾಗ ಹೋಯ್ತಿದ್ದೆ ಕಯ್ಯ, ಅದೇನೋ ಈ ಕಂಬ ಗಿಂಬ ಎಲ್ಲ ನೆಡ್ತಿದ್ರು ಕಯ್ಯ ಇಸ್ಕೂಲ್ನಾಗ. ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಹೇಳಪ್ಪ. ಈಗ ಹೃದಯದ ಆರೋಗ್ಯ ಚಂದಾಕಿತ್ರೆ ಮನಸ್ಸ ಚಂದಾಗಿರ್ತಾನೆ. ಹೂಕಪ್ಪ, ಅದಕ್ಕ ನಮ್ಮ ಮಹಾತ್ಮ ಗಾಂಧೀಜಿಯವ್ರು ಅನುಸರಿಸಿದ್ರಲ್ಲ ಒಂದ್ ತತ್ವ, ಅದು ಬಹು ಮುಖ್ಯ. ಯಾವ್ದಣ್ಣ ಅದು? ನೀನ್ ಹೇಳ್ ನೋಡಮ್ಮ. ಯಾವ್ದ ಹೇಳ್ಬಿಡಪ್ಪ, ಅದೇನೋ ಕಮಲಕ್ಕೆ ನಿನ್ನ ಕೇಳೋದ್ ನನ್ನ ನಿನ್ನ ನಾನ್ ಕೇಳ್ತಿದ್ದೀನಿ. ಹೇಳು, ಏನ್ ಮಾಡ್ತಿದ್ರು ಹೇಳು ಗಾಂಧೀಜಿ ಮಹಾತ್ಮ? ಅಲ್ಲಪ್ಪ, ಸತ್ಯವಾಗಿ ಮಾಡ್ತಿದ್ರು, ಅಹಿಂಸೆ ಇಂದ ಇರ್ಬೇಕು. ಈ ಊಟ ತಿಂಡಿ ವಿಚಾರವಾಗಿ ಒಂದ್ ಮಾಡ್ತಿದ್ರು ಹೇಳಪ್ಪ. ಉಪವಾಸ ಕಯ್ಯ, ಅದ ಜೀವನದಲ್ಲಿ ಅಳವಡಿಸ್ಕೋಬೇಕು. ದಿನ ಮಾಡ್ಬೇಕಪ್ಪ ಜಯಣ್ಣ. ಹಂಗಲ್ಲ, ಮನ್ಸ ತಿಂಗಳಾಗ ಒಂದ್ ಸರಿಯೋ, 15 ದಿವಸಕ್ಕೆ ಒಂದ್ ಸರಿಯೋ ಉಪವಾಸ ಮಾಡಿದ್ರೆ ದೇಹದಾಗಿರೋ ಕೊಬ್ಬು ಕರಗ್ತದಂತೆ, ಮನಸ್ಸು ಶುದ್ಧ ಆಯ್ತದೆ. ಅಲ್ಲ ಕಯ್ಯ, ದೇಹದಾಗಿರೋ ಕೊಬ್ಬು ಕಡಿಮೆ ಆಗೋಯ್ತೆ ಜಯಣ್ಣ, ತಲೆಗ್ ತುಂಬ್ಕೊಂಡಿರ್ತೀಮಲ್ಲ ಕೊಬ್ಬು, ಅದನ್ನ ಕರಗಿಸ್ಕೋಬೇಕು ಕಯ್ಯ. ಅದು ಹೋಗಕ್ಕೇನೆ ಉಪವಾಸ. ಉಪ ಅಂದ್ರೆ ಏನಪ್ಪ? ಏಳು ಹತ್ರ ಅಂತ. ವಾಸ ಅಂದ್ರೆ ಏನಪ್ಪ? ಜೊತ ಇರುದು ಅಂತ. ಇರೋದು ಯಾರ ಜೊತೆ ಇರ್ತೀಯ? ನಮ್ ಜೊತೆ ನಾಮ ಇರೋದು ಕಯ್ಯ. ಆಮೇಲೆ ಗಾಂಧಿ ತಾತ ಭಜನೆ ಮಾಡೋದು ಹೇಳ್ಕೊಡ್ಲಿಲ್ವಾ? ಅದೇನೋ ಆಗ್ತಾರಕಪ್ಪ, ರೇಡಿಯೋನಾಗ ಬರ್ತದೆ ಅದೇ. ಅದೇನಪ್ಪ ವೈಷ್ಣವ ಜನತೋ ಅದೇನೇನೋ ಆಯ್ದವ. ಅದಕ್ಕ ಮುಂಚೆ ಯಾರೋ ಪುಣ್ಯ ತುಂಬರು ಹೇಳ್ತಾ ಇದ್ರು, ಭಜನೆ ಮಾಡಿದ್ರೆ ಮನೆ ವಿಭಜನೆ ಆಗಕ್ಕಿಲ್ಲ ಅಂತ. ಓಹೋ, ತಕೊಳ್ಳಪ್ಪ, ಇದು ಒಳ್ಳೆ ವಿಚಾರ ಕಯ್ಯ. ಅಂದ್ರೆ ಎಲ್ರು ಭಜನೆ ಮಾಡ್ತಾ ಕುಂತ್ಕೋಬೇಕು ಮನೇಲಿ. ಅಲ್ಲ ಕಣ್ಣಣ್ಣ, ಮುಂಚೆ ಎಲ್ಲಾರ ಮನೇಲೂ ಬೆಳಿಗ್ಗೆ ಸಾಯಂಕಾಲ ಭಜನೆ ಮಾಡೋರು. ಈಗೆಲ್ಲಾದ್ರ ನೋಡಿದ್ಯಾ ನೀನು? ಯಾರಿಗೂ ಟೈಮೇ ಇಲ್ವಲ್ಲ ನೋಡು. ಈಗ ಭಜನೆ ವಿಷಯ ಹೇಳ್ಬಿಟ್ಟು ನಮ್ ಜಯಣ್ಣ ಕಡದು ಅದೇನ ಕದ ತಕೊಂಡು ಈಚ್ಕೊಂಡು ನೀರ್ ಕುಡ್ಕೊಂಡ್ ಭಜನೆ ಮಾಡಕ್ ಉಟ್ಕಿಟ್ಟೋದೇನು ಅಂತ ಅನ್ಕೊಂಡಿ ನಾನು. ಚೆನ್ನಾಗಿ ಹೇಳ್ದೆ ನೀನು. ಓಲಿ, ಅದಕ್ಕೆ ಭಜನೆ ಮಾಡಿದ್ರೆ ಮನ ವಿಭಜನ ಆಗೋದಿಲ್ಲ. ಭಜನೆ ಅಂದ್ರೆ ನೀನು ಒಬ್ನೇಯ ಒಂದು ತಟ್ಟೆ ಲೋಟವ ಕುಟ್ಕೊಂಡ್ ಕುಂತ್ಕೊಳಗಾಯ್ತದ? ಭಜನೆ ಮಾಡ್ಬೇಕು ಅಂದ್ರೆ ಮನೆಯವ್ರನ್ನೆಲ್ಲ ಸೇರಿಸ್ಕೋಬೇಕಲ್ವಾ? ಅವ್ರು ಇಷ್ಟಿರ್ಲಿ ಇಷ್ಟಲ್ದಲೆ ಹೋಗ್ಲಿ ನಿನ್ ಜೊತೆ ಕುಂತ್ಕೊಂಡ್ ಆಡ್ಲೇಬೇಕಲ್ವಾ? ಅಂದ್ರೆ ಎಲ್ರು ಜೊತೆಯಾಗಿರ್ತೀರ. ಒಂದು ವಾರದಾಗ ಒಂದಿನ ಮಾಡಕ್ ಏನಪ್ಪ ಕಷ್ಟ? ಈಗ ನಮ್ಮ ಹಳ್ಳಿ ದಿಕ್ ಮಾಡೋದಿಲ್ವಾ ಈ ರಾಮದೇವ್ರ ಪೋಟ್ವ ಹಿಡ್ಕೊಂಡು ಬೀದ್ ಬೀದಿಗ ಭಜನೆ ಮಾಡ್ಕೊಂಡು ಹೋಗೋದಿಲ್ವಾ? ಅಲ್ಲಕ್ಕವ್ವ, ಹನುಮದೇವ್ರ ಗುಡಿನಲ್ಲಿ ಭಜನೆ ಮಾಡ್ತಾರೆ, ರಾಮದೇವ್ರ ಗುಡಿನಾಗ ಭಜನೆ ಮಾಡ್ತಾರೆ, ಚಾಮುಂಡಿ ತಾಯಿ ಗುಡಿನಾಗ ಭಜನೆ ಮಾಡ್ತಾರೆ. ಎಲ್ಲಾ ಕಡೆನು ವಾರಕ್ಕೆ ಒಂದೊಂದ್ ದಿವ್ಸ ಕುಂತ್ಕ ಭಜನೆ ಮಾಡಿದ್ರೆ ಕಲೆನೂ ಅಭಿವೃದ್ಧಿ ಆಯ್ತತ್ತೆ. ಆಮೇಲೆ ಜನ ಒಟ್ಟಿಗಿರ್ತಾರಲ್ಲಪ್ಪ. ಆಮೇಲೆ ನೀನೇನೋ ಬಾಳೆ ಕಂಬ ಅಂದೆ ಪಾಪ, ಅದೇನೋ ಹೇಳದ್ನ ಮರ್ಸ್ಬಿಟ್ಟೆ ನಾನು. ಹೇಳು, ಬಾಳೆ ಕಂಬ ಅಲ್ಲ ಕಯ್ಯೋ, ಕಂಬ ನೆಡ್ತಾವ್ರೆ. ಅದೇನ ಅದೇನಪ್ಪ, ಅದೇನ್ ಹೇಳ್ತಾರಲ್ಲ ಈ ಸ್ಕೂಲ್ ಈ ಫೀಲ್ಡ್ ನಾಗೆ ಮಧ್ಯ ಇಡ್ತದಲ್ಲ ಧ್ವಜ, ಧ್ವಜ ಆಯ್ತಾ, ಅದ್ ನೆಡ್ತಿದ್ರು ನಾ ಇದ್ಯಾಕ ಅಂತ ಕೇಳ್ದಿ. ಅಪ್ಪೋ, ಇದ್ ಬತ್ತಿಲ್ವಾ ಗಾಂಧಿ ಜಯಂತಿ? ಅದಕ್ಕೆ ನಾವು ಇದು ಬಾವುಟವ ಆರಿಸ್ಬೇಕು, ಗಾಂಧಿ ತಾತರ ಫೋಟೋ ಇಟ್ಟು ನಮಸ್ಕಾರ ಮಾಡ್ಬೇಕು. ಅದಕ್ಕೆ ನಮ್ಮ ಮೇಷ್ಟ್ರು ನಮಗೆ ಹೇಳ್ಬಿಟ್ಟಾರೆ, ಚೆನ್ನಾಗಿ ನಡಿ ಕಂಬವ ಅಂತ ಹೇಳಿದ್ರು ಕಪ್ಪ. ಅದಕ್ಕೆ ಅದೇನು ಅಕ್ಟೋಬರ್ 2 ಅಂತಲ್ವ, ಅದೇ ಹುಟ್ಟಿದ ದಿನ. ಅದಕ್ಕೆ ಅದನ್ನ ಸ್ಕೂಲ್ನಾಗೆ ಫಂಕ್ಷನ್ನ ಮಾಡಿದಾರಂತೆ. ನಮಗೂ ಬಂದು ಹೋಗೋಣ ಅಂತಂದ. ಆಯ್ತು ಅಕ್ಕಪ್ಪ, ನಾನು ಒಬ್ನೇ ಬಂದನೆ, ಎಲ್ಲಾರು ಸಂಗಡ ಇರ್ಬೇಕಲ್ವ, ನೀನು ಬರ್ಬೇಕು, ನಮ್ ಜಯಣ್ಣು ಬರ್ಬೇಕು, ನಮ್ ಜೊತೆಗೆ ಇನ್ನೊಂದ್ ಜನ ಸೇರ್ಕೋಬೇಕು. ಭಜನೆ ಅಂದ್ರೆ ಬರೀ ಪದ ಹಾಡೋದ್ ಅಷ್ಟೇ ಅಲ್ಲಕ್ಕವ್ವ, ನಮ್ಮೆಲ್ಲರೂ ಒಂದು ಅನ್ನಂಗೆ ಆಯ್ತದಲ್ಲ ಜೊತೆಗೆ ಆಡ್ತಿದ್ರೆ. ಒಂದ್ ಧ್ವನಿ ಬತ್ತದಲ್ಲವ, ಒಬ್ನೇ ಆಡಿದ್ರೆ ಒಂಟಿ ಕೂಗು, ಅದು ಜೊತೆಗೆ ಆಡಿದ್ರೆ ಎಲ್ಲಾರು ಕೂಗು, ಜಂಟಿ ಕೂಗು. ಕಯ್ಯ, ಎಂತ ಪದವ ಹೇಳ್ದೆ ಜಯಣ್ಣ ನೀನು, ಜಂಟಿ ಕೂಗು ಕಯ್ಯ. ಅದಾದ್ಮೇಲೆ ಕಣ್ಣಣ್ಣ, ಮಾನೆ ದಿನ ಆದ್ಮೇಲೆ ಏನ್ ಹೇಳು? ಬಿಡವ್ವ, ಮಾಲಯ ಅಮಾವಾಸ್ಯೆ ಅಂದಂಗೆ ದಸರಾ ಬಂದೇ ಬಿಡ್ತದೆ. ಈಗ ನಾನೇನೋ ಹೋಯ್ತೀನಿ ಪಕ್ಷಕ್ಕೆ, ಜಯಣ್ಣನ್ನು ನೀನು ಏನ ಮಾಡ್ದೆ ಹೇಳು? ನೀ ಎಲ್ಲಿ ಹೋಯ್ತೀಯ, ನಿನ್ನಿಂದ ನಾವು ಬತ್ತೀವಪ್ಪ, ಅದ್ರಲ್ಲಿ ಏನಿದೆ ಬಿಡಪ್ಪ. ಅವನೇನೋ ಬೇರೆ ಹೇಳ್ತಾವನ್ ಕಣ್ಣಣ್ಣ. ಓಲಿ ಬಿಡವ್ವ, ಈಗ ಎಲ್ಲೋಯ್ತಾನ ಅವನ ಹಿಂದೆ ಅಷ್ಟೇ. ಅದ್ರಲ್ಲಿ ಏನು ಅದು ಬಿಟ್ಟೋಗ್ಬೇಕು ಅಂತ ಪ್ಲಾನ್ ಮಾಡವನೇ ಅಂತ ಅನ್ಸುತ್ತೆ. ಬಿಡು ಜಯಣ್ಣ, ಈಗ ನಿಮ್ಮಿಬ್ಬರು ಬಿಟ್ಟಿಟ್ಟಲ್ಲ ನಾನು ಕಡ್ದಾನ, ನಾವು ಬತ್ತೀವಿ ಬಿಡಣ. ಆಯ್ತು, ಈಗ ಗಾಂಧಿ ಜಯಂತಿ ಅಂತ ಹೇಳ್ದಲ್ಲ ಮಹಾತ್ಮರು, ಅವರು ಯಾವಾಗ್ಲೂ ಒಂದ್ ಮಾತು ಹೇಳೋರು, ಸತ್ಯ ಅಹಿಂಸೆ ಎರಡನ್ನು ಪಾಲಿಸ್ಬೇಕು ಇಲ್ವಪ್ಪ? ಹೌದಕ್ಕಪ್ಪ. ಅವರ ಮೂರು ಮಂಗಗಳವಲ್ಲ, ಮೂರು ಮಂಗಗಳು ಏನ್ ಹೇಳ್ತದೆ? ಒಂದು, ಕೆಟ್ಟದನ್ನ ನೋಡ್ಬಾರ್ದು, ನೋಡ್ಬಾರ್ದು ಕಣ್ ಮುಚ್ಕ, ಕೆಟ್ಟದನ್ನ ಕೇಳ್ಬಾರ್ದು, ಕೇಳ್ಬಾರ್ದು ಕಿವಿ ಮುಚ್ಕ, ಕೆಟ್ಟದನ್ನ ಆಡ್ಬಾರ್ದು ಬಾಯಿ ಮುಚ್ಕ ಇಲ್ವಾ? ಅಲ್ವಪ್ಪ. ಅಂದ್ರ ಎಷ್ಟು ಸರಳವಾದ ಸತ್ಯವ ಮೂರು ಮಂಗಗಳ ಮೂಲಕ ಹೇಳ್ಬೋದು. ಅಂದ್ರೆ ಮಂಗ ಅಂದ್ರೆ ಅದನ್ನ ನಾವು ಬೇರೆ ತರ ನೋಡ್ಬಾರ್ದು ಕಂಚಯ್ಯಣ್ಣ, ಮನುಷ್ಯರಿಗೆ ಅಲ್ಲಿಂದೇಲ್ವಪ್ಪ ನಮ್ ಬಂದಿರೋದು, ಮನುಷ್ಯರಂಗ್ ಇರ್ಬೇಕಲ್ಲಣ್ಣ. ಅದಕ್ಕೆ ಅದನ್ನಾರು ನೋಡ್ಕೊಂಡು ಬುದ್ಧಿ ಕಲೀರಿ ಅಂತ ಹೇಳ್ತಾರ ಅದು. ಆಯ್ತಾ, ಅವ್ರೊಂದ್ ಪುಸ್ತಕವೂ ಬರೆದವ್ರಂತೆ ಸತ್ಯಾನ್ವೇಷಣೆ ಅಂತ. ಊಕಪ್ಪ ಊಕಪ್ಪ, ಅದ ರೇಡಿಯೋದಾಗ ಓದ್ತಾರೆ, ನಾನು ಕೇಳ್ತೀನಿ ಏನ್ ಚಂದಾಗಿರ್ತೈತೆ. ಅವರು ಸತ್ಯ ಅನ್ವೇಷಣೆ ಮಾಡೋದಕ್ಕೆ ಏನ್ ಪ್ರಯತ್ನ ಪಟ್ರು ಅನ್ನೋದನ್ನ ಎಷ್ಟು ಚಂದಾಗಿ ಬರ್ದವ್ರೆ ಅಂತಂದ್ರೆ, ಈಗ ನಮ್ಗೆ ಅದ್ರನಾಗ ಒಂದೊಂದು ಭಾಗವ ತೆಗೆದು ಪಾಠ ಮಾಡ್ತಿರ್ಲಿಲ್ಲ ಜಯಣ್ಣ. ಸತ್ಯ ಹರಿಶ್ಚಂದ್ರನ ಕತೆ ಕೇಳದು, ನಾಟಕ ನೋಡಿದುದು, ಸಾಧನ ಶ್ರವಣ್ ಕುಮಾರ ತಂದೆ ತಾಯಿಗಳನ್ನ ತನ್ನ ಓದ್ಕೊಂಡು ಯಾತ್ರೆಗಂತ ಕರ್ಕೊಂಡು ಓದುದು, ಇದೆಲ್ಲ ನೋಡ್ಬಿಟ್ಟು ಅವರಲ್ಲಿ ಇದ್ದ ದುಶ್ಚಟಗಳೆಲ್ಲೂ ದೂರ ಮಾಡ್ಕೊಂಡ್ಬಿಟ್ರಂತೆ ನೋಡವ. ಅಲ್ಲಣ್ಣ, ಈಗ ಅಷ್ಟಿಲ್ದಲ್ಲ ಅವ್ರನ್ನ ಮಹಾತ್ಮ ಅಂತಾರ. ಹೌದು ಕಯ್ಯ, ಯಾರ ಕೈನಲ್ಲಿ ಅವರು ಅವ್ರ ಜೀವನದಲ್ಲಿ ಮಾಡಿರೋದನ್ನ ಬರೆಯೋ ಸಾಮರ್ಥ್ಯ ಇರ್ತೈತೆ. ಈಗ ನನಗೆ ಕತೆ ಬರಿ ನಿನ್ ಬಗ್ಗೆ ಅಂದ್ರೆ ಒಳ್ಳೇದಷ್ಟೇ ಬರ್ಕತೀನಿ, ಕೆಟ್ಟದ್ ಬರ್ಕಂತೀನಿ. ಆ ಮನುಷ್ಯ ಮಾತ್ರ ಎಲ್ಲದನ್ನು ಇದ್ದಿದ್ದಂಗೆ ಹೇಳ್ಕೊಂಡವ್ರೆ ಜಯಣ್ಣ, ಅದು ದೊಡ್ಡತನ ನೋಡವ. ಗಾಂಧೀಜಿ ಅವರು ಒಂದ್ ಮಾತ ಹೇಳಿದ್ರು, ನಾನೆಲ್ಲ ಓದೋದ್ ನೆಪ್ಪು, ಅದು ಯೋಗ ಎಲ್ಲ ಮಾಡ್ತಾರಲ್ಲ, ಆ ಯೋಗ ಮಾಡೋದ್ ಯಾಕ ಅಂತಂದ್ರೆ ನಮ್ಮ ದೇಹನ ದಂಡಸಕ ಚೆನ್ನಾಗಿ ಇಟ್ಕೊಳಕ್ಕೆ. ಹಂಗೆಯೇ ಅಷ್ಟೇ ಅಲ್ಲ, ಸಂಗೀತನೂ ಕೂಡ ಕೇಳಬೇಕು ಅಂತ ಹೇಳಿದ್ರು. ಅಂದ್ರೆ ಯೋಗ ಮಾಡೋದು ದೇಹಕ್ಕೆ, ಸಂಗೀತ ಕೇಳೋದು ಮನಸ್ಸಿಗೆ ಅಂತ, ಎರಡು ಚೆನ್ನಾಗಿದ್ರೆ ಹೆಂಗಿರ್ತದೆ ಅಂತ. ಒಂದು ಆಡ ತಂದ್ಕೊಡಮ್ಮ ಅಂತ ನಿಂಗೆ. ಆಡ ಆಡು. ಯಾವ ಆಡಯ್ಯ? ಹಾಲು ಕುಡಿಯಕ್ಕೆ. ಓ ಗಾಂಧಿ ಆಡನಾಲೆ ಕುಡಿತಿದ್ರಂತ ಅವರು. ಕಳೆಕಾಯಿ ಬೀಜ, ಬಡವರ ಬಾದಾಮಿ ಅಂತ ಹೇಳಲ್ವಪ್ಪ. ಆಡ್ನಾಲು ಕಳೆಕಾಯಿ ಬೀಜ ತಿನ್ಕೊಂಡು ಹೆಂಗಿದ್ರು ನೋಡು, ಅವ್ರಂಗಿದ್ರೆ ಈ ಹೃದಯದ ಕಾಯಿಲೆನೂ ಬರಕಿಲ್ಲ, ಜನಗಳ ನಡುವೆ ಜಗಳನೂ ಆಗಕ್ಕಿಲ್ಲ, ಭಜನೆ ಮಾಡ್ಕೊಂಡು ಎಲ್ಲ ಸಂದಾಗಿರ್ತಾರೆ. ಈ ದಸರಾ ಪಸರಾ ಅಂತ ಕಾರ್ಯಕ್ರಮದಾಗೆ ಸಂತೋಷವಾಗೂ ಭಾಗವಹಿಸ್ಬೋದು. ಕವಣ ಪುಡಪ್ಪ, ಒಂದೇ ಒಂದ್ ಇಸಿ ಹಾಕಪ್ಪ ಗಾಂಧಿ ಅವ್ರ ಬಗ್ಗೆ. ಅದೇನಪ್ಪ ನೋಡು, ಕೋಟು ಸೂಟು ಬೂಟು ಎಲ್ಲ ಹಾಕೊಂಡು ಈ ದೇಶದಾಗ ಓದ್ಕೊಂಡ್ ಬಂದು ಆ ಮನ್ಸ, ಈ ಭಾರತದಲ್ಲಿರೋ ಈ ಬಡತನವ ನೋಡ್ಬಿಟ್ಟು, ರೈತರ ಸಮಸ್ಯೆ ನೋಡ್ಬಿಟ್ಟು, ಕಾರ್ಮಿಕರ ಸಮಸ್ಯೆ ನೋಡ್ಬಿಟ್ರು, ಅಂತವ್ರು ಉದ್ಧಾರ ಆಗ್ಬೇಕು, ನಾನು ಸೂಟು ಬೂಟು ಎಲ್ಲ ಹಾಕೊಂಡು ಯಾಕೆ ಮೆರಿಬೇಕು ಅಂತ ಅನ್ಬಿಟ್ಟು ಒಂದ್ ತುಂಡು ಬಟ್ಟೆ ಹಾಕೊಂಡು ಇಡೀ ದೇಶ ಸುಟ್ಬಿಟ್ರಲ್ಲ ಜಯಣ್ಣ. ನಮ್ಗಂತೂ ಆ ಮಹಾತ್ಮ ನೋಡಿದ್ರೆ ಒಂದ್ಕಿತ ಭಯ ಆಯ್ತದ. ನಮ್ಮಪ್ಪ ನೋಡವ್ರಂತೆ ಕಣ್ಣಣ್ಣ, ಸ್ವಾತಂತ್ರ್ಯಕ್ಕೂ ಮುಂಚೆ ಬಂದಿದ್ರಂತ ನಮ್ಮ ಊರ್ಗೆ. ಈಗ್ಲೂ ಹೇಳ್ತಾರೆ ಏನ್ ಫಾಸ್ಟ್ ಆಗಿ ನಡ್ಕೊಂಡು ಹೋದ್ರಂತೆ, ಇವ್ರಿಗೆಲ್ಲ ಆಶ್ಚರ್ಯ. 400 ಕಿಲೋಮೀಟರ್ ನಡೆದ್ರಂತಲ್ಲ, ಗಾಂಧಿ ಭವನ ಅಂತ ಐತಿ, ಅವ್ರಲ್ಲಿ ಭಾಷಣ ಮಾಡಿದ್ರು ಅಂತ. ಅಪ್ಪನ್ ನೋಡಿದ್ರು ಗಾಂಧಿ ತಾತ ನೋಡ್ದಂಗೆ ನಾವು. ಆಯ್ತು ಬಿಡಪ್ಪ, ಈಗ ಅದಕ್ಕೆ ಹೆಂಗ ಅಂತಂದ್ರೆ, ಈ ಲೇಪಾಕ್ಸಿ ಅದೇನೇನ ಹೇಳ್ತಾರಲ್ಲ ಮೊದ್ರ, ಈ ಪಲ್ಲಿಗಳವಂತಲ್ಲಪ್ಪ ಅಲ್ಲಿ ಕಂಚಿ, ಕಂಚಿ ಹಂಗೆ ಏನಾರು ನಮ್ಗೆ ಏನಾರ ಪಲ್ಲಿ ಮೇಲ್ಗಿಲ್ ಬಿದ್ಬಿಟ್ರೆ ಅದನ್ನ ನೋಡ್ಕೊಂಬಂದವ್ರನ್ನ ಹೋಗಿ ಮಾತಾಡ್ಸ್ಕೊಂಬಾ ಅಂತ ಹೇಳಲ್ವಾ? ಹಂಗೆಯೇ ನೀನು ಸರಿಯಾಗಿ ಹೇಳದೆ ಬಿಡು. ನೀನು ಬಟ್ಟೆದ್ ಹೇಳ್ದಲ್ಲ, ಅದನ್ನ ಅವರೇ ನೇಯ್ಕತ್ತಿದ್ರು ಗಾಂಧಿ ತಾತ. ಚರ್ಕ ಕೈ ಕೊಟ್ಟು ಹೇಳಿದ್ರು, ಈ ಚಕ್ರ ನಮ್ ದೇಶದಾಗೆ ಸರಿಯಾಗಿ ಉರುಳಿದ್ರೆ ಹಳ್ಳಿಗಳ ಅಭಿವೃದ್ಧಿ ಆಯ್ತವೆ, ಹಳ್ಳಿಯ ಅಭಿವೃದ್ಧಿಗೆ ಚರ್ಕ ಒಂದು ಸತ್ತಿ ದ್ಯೋತಕ ಆಗ್ಬೇಕು ಅಂತ ನೋಡಪ್ಪ. ರಾಮರಾಜ್ಯ ಅಂತ ಹೇಳುವಪ್ಪ, ಹಳ್ಳಿಗಳು ಉದ್ಧಾರ ಆದ್ರೆ, ಹಳ್ಳಿಗಳು ಬೆಳೆದ್ರೆ ಅದು ನಿಜವಾದ ರಾಮರಾಜ್ಯ ಅಂತ ಗಾಂಧಿ ಅವರು ಹೇಳ್ತಿದ್ರು ಅಲ್ವಾ. ದುಡಿಯೋರ್ ಕೈ ಕೆಲ್ಸ ಕೆಲ್ಸ ಕೊಡ್ಬೇಕು, ಆಮೇಲೆ ನಿಮ್ಮನ್ನ ನೀವು ಸಂಪಾದನೆ ಮಾಡ್ಕೊಳ್ಳಿ. ಈ ಬಾ ಮಾತಾಡ್ತಿರ್ಬೇಕಾದ್ರೆ ದಸರಾ ಆನೆ ಪಾನೆ ಅನ್ಕೊಂಡು ಏನೋ ಹೇಳ್ತಿದ್ಲಲ್ಲ ನಮ್ ಕಮಲಕ್ಕ, ಅದು ಅದೇನೋ ಯಾವತ್ತದೇನ ಉದ್ಘಾಟನೆ ಅಂತ ಕವ್ವ ಮೈಸೂರಿನಾಗ ಗಾಂಧಿ ಜಯಂತಿ ಅದ್ ಮಾರನೇ ದಿವಸ. ಈಗ ಜಯಣ್ಣ ಒಂದ ಪಿಲ್ಲಾನ ಮಾಡ್ಬಿಡಮ್ಮ, ದಸರಾಕ ನಮ್ ಹೋಗ್ಬೇಕಪ್ಪ. ಹೋಗುದೇ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಡಮ್ಮ. ಏ ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನೆ ಆಯ್ತದಂತೆ, ಒಳ್ಳೇದಾಯ್ತಲ್ಲ. ಪಿಲೇಸು ಪಿಲೇಸು ಅಲ್ಲಿ ಸಂಜಿಕೆ ಕಾರ್ಯಕ್ರಮ ನಡೀತದಂತೆ ಸಂಗೀತ. ಅಲ್ಲಿ ಅಲ್ಗೂ ಹೋಗ್ಬೇಕು, ಆಮೇಲೆ ಬಸ್ ಬಿಟ್ಟಾರಂತೆ ಬಸ್ಸು, ಅದ್ರ ಮ್ಯಾ ಕುಂತ್ಕಂಡ್ರೆ ಅಣ್ಣ ಮೈಸೂರ್ ಪೇಟೆನೆಲ್ಲ ಜಗಮಗ ಜಗಮಗ ಅಂತಿರೋದ್ ನೋಡ್ಬೋದಂತೆ. ಅದೇನೋ ನಂಗ್ ಬರುದಿಲ್ಲ ಆನ್ಲೈನ್ ಅಲ್ಲಿ ಮಾಡವ ಮೂರ್ ಸೀಟ ನಾನು ನೀನು ಕಾಸು ಕೊಟ್ಬಿಡು ಫಸ್ಟ್ ಕಮಲಕ್ಕನ ಕೈಲಿ ಇರ್ಲಿ ಬಿಡೋಣ, ಆಮೇಲೆ ಇಸ್ಕೊಂಡ್ರ ಆಯ್ತು. ನಾನು ನಿಮ್ಗೆಲ್ಲ ಹೆಲಿಕಾಪ್ಟರ್ ಅಲ್ಲಿ ಕರ್ಸಕ್ ತೋರಿಸುದಿಲ್ವೇ? ಅಂಬಾರಿ ಬಸ್ ನಾ ಕೊಡ್ತೀನಿ ಹೆಲಿಕಾಪ್ಟರ್ ಗೆ ಜಯಣ್ಣ. ರೈಲು ಬಿಟ್ಟಾರಪ್ಪ, ಅದನ್ನ ನೀನ್ ಬಿಡ್ತೀಯಾ ಕಯ್ಯ ಹೆಲಿಕಾಪ್ಟರ್ ಅಂತಿದೆಯಲ್ಲ ಅದಕ್ಕ ಕಯ್ಯ ಅದು ಪಿರಿಯಾ ಕರ್ಕೋಯ್ತಾನೆ. ನಡಿಯವೋ ಏನಾರು ಮಾಡ್ಕಬಾ ಪಾಪ, ಅವನು ಆಡ್ಗಿಡಾಡ್ ಸುಸ್ತಾಗ ಅವನೆ ಏನೋ ಗಂಟ್ಲಿಗೆ ಇತ್ವಾಗೋಂಗೆ. ಅಯ್ಯೋ ಬೇರೆದನ್ ಮಾಡವ ಕಷಾಯ ಟೀ ಪಾಯಿ ಅದೆಲ್ಲ ಬಿಟ್ಬಿಟ್ಟು ಏನಾರು ಹೊಸಿ ಗಸಗಸೆ ಪಾಯಸ ಕುಡ್ದಿ. ಅಯ್ಯೋ ಅದು ಕುಡ್ದಿ ಅದೇನೋ ನೀವ್ ಮಾಡ್ತಿಲ್ಲವ ಸೂಪು ಸೂಪು ಸೂಪು ಅದು ಹೊಸಿ ಹಾಕ್ಬಿಟ್ಟು ಸೂಪು ಆ ಸೂಪ ಮಾಡ್ಕೊಂಡ್ ಬಿಡು ಮಾಡ್ಕೊಂಡ್ ಜೀರಿಗೆ ಮೆಣಸು ಎಲ್ಲ ಹಾಕಿ ಮಾಡ್ಕೊಂತೀನಿ. ಅದೇನೇನ್ ಹಾಕ್ ಮಾಡ್ಕೊಂಬ್ದಯ್ಯ ತಕೊಂಬೋಗತ್ತಾಗ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಸೆಪ್ಟೆಂಬರ್ 30 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕೋಣಸಾಲೆ ಶಿವಾರ ಕಾಲೋನಿ ಸಮೀಪದ ಸಂಧ್ಯಾಕೃಷ್ಣ ನೈಸರ್ಗಿಕ ತೋಟದಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ. ನಮ್ ಕಡೆ ತೆಂಗು ಹಾಕಿರ್ತಾರೆ, ಅದ್ರ ಮಧ್ಯದಲ್ಲಿ ಏನು ನೆರಳಲ್ಲಿ ಬೆಳೆ ಬರೋದಿಲ್ಲ ಅಂತ ಏನು ಬೆಳೆಯಲ್ಲ. ಆದ್ರೆ ಇವರು ಕಾಫಿ ಬೆಳೆದಿದ್ದಾರೆ, ಏಲಕ್ಕಿ ಬೆಳೆದಿದ್ದಾರೆ, ಜಾಕಾಯಿ ಬೆಳೆದಿದ್ದಾರೆ, ಎಲ್ಲೂ ಫಸಲು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನಿಜವಾಗ್ಲೂ ಹೇಳಕ್ ಆಗ್ತಾ ಇಲ್ಲ. ಇದ್ರ ಪ್ರಭಾವ ಏನು ಅನ್ನೋದು ಇದು ಗೊತ್ತಾಯ್ತು ಅಂದ್ರೆ ಆರ್ಗ್ಯಾನಿಕಲ್ ಬೆಳೆದಿರೋದು. ಈ ಆರ್ಗ್ಯಾನಿಕಲ್ ಬೆಳೆದಿರೋದ್ರಿಂದನೆ ಇಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಇಳುವರಿ ಅನ್ನೋದು ನನಗೆ ಖಚಿತಪಡಿಸಿಕೊಂಡೆ. ಅಕ್ಟೋಬರ್ 1 ಮಂಗಳವಾರ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಊಜಿ ನೊಣಗಳ ಸಮಗ್ರ ನಿಯಂತ್ರಣ ಕ್ರಮಗಳನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಸ್ ಮಹಿಬಾ ಹೆಲೆನ್ ಅವರೊಂದಿಗೆ ಸಂದರ್ಶನ. ಒಂದು ಊಜಿ ನೊಣ ಆವರೇಜ್ ಆಗಿ 250 ಅಪ್ ಟು 500 ಮೊಟ್ಟೆ 500 ಮೊಟ್ಟೆ ಬಡೆ ಒಂದು ಊಜಿ ಫೀಮೇಲ್ ಮೊಟ್ಟೆ ಇಡುತ್ತೆ. ಆಗ ನೀವು ಮನೆ ಒಳಗಡೆ ಬಂದ ತಕ್ಷಣ ಏನಾಗುತ್ತೆ, ಆ 250 ಅಲ್ಲಿಂದ 500 ಮೊಟ್ಟೆನು ಒಂದೇ ಸತಿ ಇಟ್ಬಿಟ್ಟು ಹೋಗಲ್ಲ. ಅದು ಸ್ವಲ್ಪ ಫಸ್ಟು ಸ್ವಲ್ಪ ಮೊಟ್ಟೆ ಇಡುತ್ತೆ, ಆಮೇಲೆ ಏನಾಗುತ್ತೆ ಸ್ವಲ್ಪ ರೆಸ್ಟ್ ತಗೊಳ್ಳೋದಕ್ಕೆ ಆ ಕಿಡಿಕೆ ಹತ್ರನೇ ಹೋಗಿ ಕುತ್ಕೊಳ್ಳುತ್ತೆ. ಹಂಗೆ ಕುತ್ಕೊಳ್ಳುವಾಗ ಏನಾಗುತ್ತೆ, ಅಲ್ಲೂ ಈ ಯೆಲ್ಲೋ ಕಲರ್ ನೀರಿಗೂ ಅಟ್ರಾಕ್ಟ್ ಆಗಿಬಿಟ್ಟು ಅಲ್ಲಿ ಬಿದ್ದು ಸತ್ತೋಗುತ್ತೆ. ಅಕ್ಟೋಬರ್ 2 ಬುಧವಾರ ಕೃಷಿ ದೀವಿಗೆ ಬಾನುಲಿ ಸರಣಿ. ಕೃಷಿಯಲ್ಲಿ ಸೂಕ್ಷ್ಮ ನೀರಾವರಿ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ತಿಮ್ಮೇಗೌಡ ಅವರೊಂದಿಗೆ ಮಾತುಕತೆ. ಇವತ್ತು ನಾವು ಅತಿ ಹೆಚ್ಚು ನೀರನ್ನು ಅಂತರ್ಜಲದಿಂದ ತೆಗಿತಾ ಇರೋದ್ರಿಂದ ಸೊ ಅಂತರ್ಜಲದ ಮಟ್ಟ ತೀವ್ರವಾಗಿ ಕುಸಿತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಸೊ ಅದಲ್ಲದೆ ಸೊ ನೀರಿನ ಗುಣಮಟ್ಟದಲ್ಲೂ ಕೂಡ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಆ ನಿಟ್ಟಿನಲ್ಲಿ ನಾವು ಆದಷ್ಟು ಇರ್ತಕ್ಕಂಥ ನೀರನ್ನು ತುಂಬ ದಕ್ಷತೆಯಿಂದ ಸದ್ಬಳಕೆಯನ್ನು ಮಾಡ್ಕೊಳ್ಳೋದ್ರ ಕಡೆ ಗಮನವನ್ನು ಕೊಡಬೇಕು. ಸೊ ನಮ್ಮಲ್ಲಿ 99% ನಮ್ಮ ರೈತ ಬಾಂಧವರು ಏನಿದ್ದಾರೆ, ಎಲ್ಲರೂ ಆಯಿ ನೀರು ಪದ್ಧತಿಯನ್ನು ಮಾಡ್ತಾ ಇದ್ದಾರೆ. ಅಕ್ಟೋಬರ್ 3 ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ನೋಂದಣಿಯನ್ನು ಕುರಿತು ಕಂಪನಿ ಕಾರ್ಯದರ್ಶಿ ಶ್ರೀಪಾದ್ ಸಾರಂಗ್ ಅವರೊಂದಿಗೆ ಸಂದರ್ಶನ. ಕಂಪನಿ ಕಾಯ್ದೆ ಅಡಿಯಲ್ಲಿ ನಾವು ನೋಂದಣಿ ಮಾಡಬೇಕಾದ್ರೆ ನೋಂದಣಿ ಮಾಡುವ ಪ್ರಕ್ರಿಯೆಯಲ್ಲಿ ಕೆಲವೊಂದು ಹಂತಗಳು ಬರ್ತದೆ, ಅದನ್ನು ನಾವು ಈಗ ನೋಡಬೇಕಾದ್ರೆ ಮೊದಲನೇದಾಗಿ ಕಂಪನಿ ನೋಂದಣಿ ಮಾಡಬೇಕಾದ್ರೆ 10 ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ಇದೆ ನಮಗೆ. ಸಬ್ಸ್ಕ್ರೈಬರ್ಸ್ ಅಂದರೆ ಯಾರು, ಪ್ರೈಮರಿ ಪ್ರೊಡ್ಯೂಸರ್ ಅಂತ ಹೇಳ್ತೀವಿ. ಏನಕ್ಕೆ ಅಂದರೆ ಇದು ಕಂಪನಿ ಆದರೂ ಕೂಡ ಬೇರೆ ಕಂಪನಿಗಿಂತ ವಿಶಿಷ್ಟವಾದ ಕಂಪನಿ. ಅಂದರೆ ಬೇರೆ ಕಂಪನಿಗಳಾದರೆ ಅದರಲ್ಲಿ ಬೇರೆ ಬೇರೆ ಶೇರ್ ಹೋಲ್ಡರ್ಗಳಿರ್ತಾರೆ, ಮಿಕ್ಸ್ ಆಗಿರ್ತಾರೆ ಶೇರ್ ಹೋಲ್ಡರು. ಬಟ್ ಪ್ರೊಡ್ಯೂಸರ್ ಕಂಪನಿಯಲ್ಲಿ ಏನು ಅಡ್ವಾಂಟೇಜ್ ಅಂದರೆ ರೈತರೇ ಶೇರ್ ಹೋಲ್ಡರ್ ಆಗುವಂಥದ್ದು. ಅಕ್ಟೋಬರ್ 4 ಶುಕ್ರವಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಬೆಳೆ ಸಮೀಕ್ಷೆ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಬೆಂಗಳೂರಿನ ಕೃಷಿ ಇಲಾಖೆಯ ಅಪರ ಕೃಷಿ ನಿರ್ದೇಶಕರಾದ ಸಿಬಿ ಬಾಲರೆಡ್ಡಿ, ಪ್ರಾಯೋಜಕರು ಕೃಷಿ ಇಲಾಖೆ. ಅಕ್ಟೋಬರ್ 5 ಶನಿವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದ ಭಾಗವಹಿಸುತ್ತಾರೆ ಶ್ರೀರಂಗಪಟ್ಟಣ ತಾಲೂಕು ಪಾಲಹಳ್ಳಿಯ ಕೃಷಿಕ ದಂಪತಿ ಪಿಎನ್ ರಮೇಶ್ ಮತ್ತು ಶಾಂತಮ್ಮ. ನಿಮ್ಮ ಮಗ ರೈತ, ಎಣ್ಣೆ ಕೊಟ್ರೆ ಕೊಟ್ರೆ ಹುಡುಗ ಪರವಾಗಿಲ್ಲ ಒಳ್ಳೆ ತಂದಲ್ಲ ಅವನೇ, 4 ಜಮೀನ್ ಅದೇ ಕೊಟ್ರು ಸರ್. ಹೌದಾ, ಎಲ್ಲಿ ಅವಳು ಹುಡುಗಿ? ಹುಡುಗಿ ಅಂದರೆ ಪಾಳಳ್ಳಿಗೆ ಮೊಮ್ಮಗಳು, ಬಾಬ್ರಾಯಿಂಗ್ ಕೊಪ್ಪ. ಹೌದಾ, ನಿಮಗೆ ನೆಂಟ್ರ? ನೆಂಟರು ಅಂದರೆ ನಮ್ಮ ಅಣ್ಣವ್ರ ಕಡೆಯಿಂದ ಸ್ವಲ್ಪ ನೆಂಟ್ರೂ ಇತ್ತು, ಸಂಬಂಧ ಇತ್ತು. ಹೇಗೆ ಅನುಸರಿಸ್ಕೊಂಡು ಹೋಗ್ತೀರಲ್ಲ ನಿಮ್ಮ ಸೊಸೆ? ಏನಿಲ್ಲ ಸರ್, ಮನೇಲೆಲ್ಲ ಮಾಡ್ಕೊಂಡು ಹೋಗ್ತಾವಳೆ, ನಾವು ಅವ್ರು ತಕ್ಕಂಗೆ ನಾವು ಹೋಗ್ತಾ ಇದ್ದೀವಿ. ಅತ್ತೆ ಸೊಸೆ ಚೆನ್ನಾಗಿದ್ದೀರೋ? ಚೆನ್ನಾಗಿದ್ದೀವಿ ಸರ್, ಚೆನ್ನಾಗಿದ್ದೀವಿ. ಅಕ್ಟೋಬರ್ 6 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಮೈಸೂರು ಪೇಟನಾಗ ಹೋಯ್ತಿದ್ದೆ ಕಣಪ್ಪ, ಈ ಆಕಾಶವಾಣಿ ಇಲ್ವವ, ಆಕಾಶವಾಣಿ ಒಳಗೆ ಏನು ತುಂಬಾ ಜನ ಅವತ್ತು. ನಾನು ಇದ್ಯಾನ ಅಂತ ಅಂದ್ಬಿಟ್ಟು ಸುಮ್ಮನೆ ಇಳಕ್ ನೋಡ್ದಿ, ಬಸ್ ಅಂದಿಲ್ಲಿ ಏನು ಅಲ್ಲಿ ಗಿಡ ನೆಡ್ತಾವ್ರ ಕವ್ವ. ಆಮೇಲಿಂದ ಇವ್ ಮಾತಾಡಿ, ಇದ್ಯಾಕೆ ಏನು ಗಿಡ ನೆಡೋ ದಿನ ಅಲ್ವಲ್ಲ, ಇದ್ಯಾಕೆ ಹಿಂಗೆ ಗಿಡ ನೆಡ್ತಿದ್ದಾರು ಅಂತ ಹಂಗೆ ಮಾತಾಡ್ಕತ್ತಿದ್ರು. ಒಳಗೆ ಹೋದ್ರೆ ಇವಂದು ಕೆಲಸ ಮಾಡಿಸ್ಬಿಡ್ತಾರೆ ಅಂತ ಹಂಗೆ ತಿರ್ಕೊಂಡು ಏನು ಇಳಿದ್ಬಿಟ್ಟು ನೋಡು, ನನ್ನ ಮುಗ್ಸಕ್ಕೆ ನೋಡ್ತಿದ್ದಲ್ಲ ನೀನು. ಈಗ ಹೋಯ್ತಿರ್ಬೇಕು ಹಂಗೆ ಬಸ್ಸಲ್ಲಿ ಮಾತಾಡ್ತಾ, ಯಾಕೆ ಗಿಡ ನೆಡ್ತಿದ್ದಾರು ಅಂತ ಕೇಳಿದೆ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಭೂಮಿಯ ಒಡಲು ಸೇರಿ ಕರಗದೆ ಕೋರುವ ಪ್ಲಾಸ್ಟಿಕ್ ಪರಿಸರಕ್ಕೆ ಹೆಚ್ಚೆಚ್ಚು ಹಾನಿ ಮಾಡ್ತಾ ಇದೆ. ಆಶ್ಚರ್ಯ ಅನ್ನೋ ಹಾಗೆ ಜರ್ಮನಿಯ ವಿಜ್ಞಾನಿಗಳು ಪ್ಲಾಸ್ಟಿಕ್ ಅನ್ನೇ ತಿನ್ನಬಲ್ಲಂತಹ ಶಿಲೀಂಧ್ರಗಳನ್ನು ಕಂಡುಹಿಡಿದಿದ್ದಾರೆ. ಹೀಗಾಗಿ ಭವಿಷ್ಯದಲ್ಲಿ ಪ್ಲಾಸ್ಟಿಕ್ ನಿರ್ವಹಣೆ ಹೇಗಪ್ಪ ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದ ನಮಗೆ ಹೊಸ ಪರಿಹಾರ ಸಿಕ್ಕಂತಾಯಿತು. ಪ್ರತಿ ವರ್ಷ 100,000 ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಸಾಗರಗಳಲ್ಲಿ ಸೇರ್ತಾ ಇದೆ.

ಇದೀಗ ಸಾಬೂನು ತಯಾರಿ ಅಡಕೆ ಬೆಳೆಗೆ ಇನ್ನಷ್ಟು ಉತ್ತೇಜನ ನೀಡಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಅಡಕೆ ಬೆಳೆಗಾರರು. ಕೃಷಿ ಹವಾಮಾನ ವರದಿ. ಮೈಸೂರು ತಾಲೂಕು ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗದಿಂದ ಬಂದ ಈ ವಾರದ ಮುನ್ಸೂಚನೆಯ ಪ್ರಕಾರ ಮುಂದಿನ ಮೂರು ದಿನಗಳು ಮೈಸೂರು, ಮಂಡ್ಯ, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣವಿದ್ದು ತುಂತುರು ಮಳೆ ಬರುವ ಸಾಧ್ಯತೆ ಇದೆ. ಮೈಸೂರು ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 31-36.2 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 15.8-18.7 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 33.5 ಡಿಗ್ರಿ ಸೆಲ್ಸಿಯಸ್ನಿಂದ 36.9 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 15.8 ಡಿಗ್ರಿ ಸೆಲ್ಸಿಯಸ್ನಿಂದ 18.7 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್ನಿಂದ 32.3 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 17.4 ಡಿಗ್ರಿ ಸೆಲ್ಸಿಯಸ್ನಿಂದ 20.2 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 31-36.2 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 15-18 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ನಾಗನಹಳ್ಳಿಯ ಕೃಷಿ ಸಂಶೋಧನಾ ಕೇಂದ್ರದಿಂದ ರೈತ ಬಾಂಧವರಿಗೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಕಡಿಮೆ ಮಳೆ